जोखिम से निकल कर फसल आए सुरक्षित हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवर। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಕ್ಕಿ ಜ್ವರ ಕುರಿತು ಡಾಕ್ಟರ್ ಜೆಎಸ್ ಅಶ್ವಥ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ, ನಂತರ ಕೃಷಿ ಗೀತೆಗಳನ್ನು ಕೇಳುವಿರಿ. ರೈತ ಬಾಂಧವರೇ, ಮೊದಲಿಗೆ ಕೇಳಿ ಹಕ್ಕಿ ಜ್ವರ ಕುರಿತು ಡಾಕ್ಟರ್ ಜೆಎಸ್ ಅಶ್ವಥ್ ಕುಮಾರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಜಿ ಎಸ್ ಅಶ್ವಥ್ ಕುಮಾರ್ ಅವರಿದ್ದಾರೆ. ಈ ಹಕ್ಕಿ ಜ್ವರ ಅನ್ನೋ ಶಬ್ದವನ್ನು ನಾವು ಕೇಳಿದ್ವಿ, ಇದು ಯಾಕೆ ಬರ್ತದೆ, ಇದರ ಪರಿಣಾಮಗಳೇನು, ಇದಕ್ಕಾಗಿ ಏನು ಮಾಡಬೇಕು, ಈ ಬಗ್ಗೆ ಎಲ್ಲ ಇವರಿಂದ ತಿಳ್ಕೊಳ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಈ ಪಶುಗಳಿಗೆ ಮಾತು ಬರಲ್ಲ, ಪ್ರಾಣಿ ಪಕ್ಷಿಗಳಿಗೆ ಮಾತು ಇರಲ್ಲ, ನಿಜ ನಿಜ, ಆದರೂ ಮನುಷ್ಯರಿಗಿಂತ ಬಹಳ ನಿಖರವಾಗಿ ಸಂವಹನ ಮಾಡುವಂಥ ಶಕ್ತಿ ಇರ್ತದೆ ಅಂತ ಹೇಳ್ತಾರೆ. ಹೌದು, ಖಂಡಿತವಾಗಿಯೂ. ಬಹಳ ವರ್ಷ ಆಯಿತು ಈ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದು? ನಾನು ಸುಮಾರು ಒಂದು 30 ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದರಲ್ಲಿ ಸರ್ಕಾರಿ ಇದರಲ್ಲಿ ಒಂದು 20 ವರ್ಷ ಆಯಿತು. ಅದಕ್ಕೆ ಮುಂಚೆ ಒಂದು 10 ವರ್ಷ ಈ ಪೋಲ್ಟ್ರಿ ಫಾರ್ಮ್ಸಲ್ಲಿ ಬೇರೆ ಬೇರೆ ಹ್ಯಾಚರೀಸಲ್ಲೆಲ್ಲ ಕೆಲಸ ಮಾಡಿದ್ದೆ. ಸೊ ಒಟ್ಟಾರೆ ಒಂದು 30 ವರ್ಷಗಳ ಒಂದು ಸೇವೆ ಅನುಭವ ಇದೆ ಈ ಕ್ಷೇತ್ರದಲ್ಲಿ. ಈ ಪ್ರಾಣಿ ಪಕ್ಷಿಗಳಲ್ಲಿ ಸಂವಹನ ಯಾವ ರೀತಿಯಾಗಿರ್ತದೆ? ಪ್ರಾಣಿ ಪಕ್ಷಿಗಳಲ್ಲಿ ಸಂವಹನ ಅಂತಂದರೆ ನಾವು ಮನುಷ್ಯ ಅದನ್ನು ಎಷ್ಟು ಹಚ್ಕೊಳ್ತಾನೆ ಅದನ್ನು ಅರ್ಥ ಮಾಡ್ಕೋಬೇಕು. ಆ ಭೇದಗಳಲ್ಲಿ ಅವು ಚೆನ್ನಾಗಿ ಸಂವಹನ ಮಾಡ್ತಾ ಇರ್ತವೆ, ಬಟ್ ನಮಗೆ ಅದು ಅರ್ಥ ಆಗಬೇಕಂದ್ರೆ ನಾವು ಅವುಗಳ ಜೊತೆಗೆ ಹೆಚ್ಚಿನ ಒಡನಾಡ ಇಟ್ಕೋಬೇಕು, ಅವುಗಳನ್ನ ಹೆಚ್ಚು ಪ್ರೀತಿಸಬೇಕು. ಖಂಡಿತವಾಗಿ ಅವಾಗ ಮನುಷ್ಯ ಮನುಷ್ಯನ ಸಂಬಂಧಕ್ಕಿಂತ ಹೆಚ್ಚಾಗಿ ತುಂಬ ಗಾಢವಾಗಿ ಇರುತ್ತೆ ಮನುಷ್ಯ ಮತ್ತು ಪ್ರಾಣಿಗಳ ನಡುವೆ ಇರತಕ್ಕಂಥ ಸಂಬಂಧ. ಉದಾಹರಣೆಗೆ ಹೇಳಬೇಕಂದ್ರೆ ನಿಮಗೆ ಅನೇಕರು ಮನೆಗಳಲ್ಲಿ ಬೆಕ್ಕುಗಳನ್ನು ಸಾಕಿರ್ತಾರೆ, ನಾಯಿಗಳನ್ನು ಸಾಕಿರ್ತಾರೆ, ಅವರಿಗೆ ಈ ಅನುಭವ ತುಂಬ ಹೆಚ್ಚಾಗಿರುತ್ತೆ. ಬರೀ ಸಂವಹನ ಅಂತ ಅನ್ನೋದಕ್ಕಿಂತ ಏನೋ ಒಂದು ರೀತಿಯ ಅವಿನಾಭಾವದಂಥ ಸಂಬಂಧ ಬೆಳೆಯುತ್ತೆ, ಅದು ಬೆಲೆ ಕಟ್ಟಕ್ಕಾಗದೇ ಇರುವಂಥದ್ದು. ಎಷ್ಟೋ ಜನ ಏನು ಅನ್ಕೊಳ್ತಾರೆ, ನಾಯಿಗಳನ್ನ ಸಾಕೋದು ಅಂದರೆ ಬರೀ ಪ್ರೊಟೆಕ್ಷನ್ಗೆ, ಒಂದು ರಕ್ಷಣೆಗೋಸ್ಕರ ಅಂತ ಅಂದ್ಕೊಳ್ತಾರೆ. ಅದನ್ನು ಮೀರಿ ಆಗ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ, ಆರೋಗ್ಯನೂ ಸುಧಾರಿಸುತ್ತೆ, ಅವರಿಗೆ ಒಳ್ಳೆಯ ಜೊತೆಗಾರನಾಗಿ ಇಡೀ ಜೀವನ ಅದು ಅವ್ರ ಜೊತೆಗಿರುತ್ತೆ. ಅಂದ್ರೆ ಒಟ್ಟಾರೆ ನಾವು ನಮ್ಮ ಸುತ್ತಲ ಪರಿಸರವನ್ನ ಪ್ರೀತಿಸುವುದನ್ನ ಕಲಿಬೇಕು. ಖಂಡಿತವಾಗಿ. ಸುತ್ತಲೂ ಇರುವಂತಹ ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ಅವುಗಳನ್ನು ಕೂಡ ಪ್ರೀತಿಸಿದಾಗ ನಮ್ಮ ಬದುಕಿನಲ್ಲಿ ನಮ್ಮಲ್ಲಿ ಸೂಕ್ಷ್ಮ ಸಂವೇದನೆಗಳು ಜಾಸ್ತಿ ಆಗ್ಬೇಕು. ಗಿಡ ಮರಗಳಿಗೂ ನಾವು ಸ್ಪಂದನೆ ಕೊಡಬೇಕು, ಪ್ರಾಣಿ ಪಕ್ಷಿಗಳಿಗೂ ಇದಿರಬೇಕು. ಸೊ ಅದು ನಮಗೂ ಕೂಡ ಆಂತರಿಕವಾಗಿ ತುಂಬಾ ಒಳ್ಳೆಯ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಇದು ನಾನು ಸಾಕಷ್ಟು ಇದರಲ್ಲಿ ನಾನು ಗಮನಿಸಿದ್ದೀನಿ, ಅದನ್ನು ರೆಕಾರ್ಡ್ ಮಾಡಿದ್ದೀನಿ. ತುಂಬ ಒಳ್ಳೆಯ ಒಂದು ಬೆಳವಣಿಗೆಗಳು ನಮ್ಮಲ್ಲೇ ಆಗುತ್ತೆ, ನಮ್ಮ ಏನು ಆಧ್ಯಾತ್ಮಿಕ ಇದು ಚಿಂತನೆಗಳು ಕೂಡ ಜಾಸ್ತಿ ಆಗುತ್ತೆ, ನಮ್ಮ ವರ್ತನೆಗಳು ಬದಲಾಗ್ತಾ ಹೋಗ್ತವೆ. ಅದೆಲ್ಲವೂ ಕೂಡ ಆಗೋದು ಇಂಥ ಒಂದು ಮೂಕ ಅಂತ ಹೇಳ್ತೀವಿ, ಬಟ್ ಮೂಕ ಅಂತಂದ್ರೆ ಮಾತು ಬರಲ್ಲ ಅನ್ನೋದು ಕಾರಣಕ್ಕೆ ಮೂಕ ಅನ್ಬೋದಾಗಲಿ, ಸಂವೇದನೆಗಳಲ್ಲಿ ನಮಗಿಂತ ತುಂಬ ಹೆಚ್ಚು ಸೂಕ್ಷ್ಮಮತಿಗಳಂತ ಹೇಳ್ಬೋದು. ಅವ್ರದೇ ಆದ ಭಾಷೆ ಅವಕ್ಕೆ ಇರ್ತದೆ, ಖಂಡಿತ ಇರುತ್ತೆ. ಮಾತು ಅಂದ್ರೆ ನಮ್ಮ ಮಾತು ಬರ್ಲಿಕ್ಕಿಲ್ಲ, ಅವ್ರ ಭಾಷೆಗಳು ಇರ್ತವೆ. ಅವುಗಳಲ್ಲಿ ಭಾಷೆ ಇದೆ, ಈವನ್ ಸಂಗೀತ ಇದೆ, ಅವು ಸೃಶ್ಯವಾಗಿ ಸಂಗೀತವನ್ನ ಹೇಳಬಲ್ಲವು, ಅವೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಹಾಗಾಗಿ ಪ್ರತಿಯೊಂದು ಸಂದರ್ಭಕ್ಕೆ ತಕ್ಕಂತೆ ಅವು ಪ್ರತಿಕ್ರಿಯೆಯನ್ನು ಮಾಡ್ತವೆ. ಈವನ್ ವಾಯ್ಸ್ ಇರಲಿ ಕೂಡ, ನಾವೇನು ಮಾತು ಅಂತ ಹೇಳ್ತೀವಿ, ನಮಗೆ ಅವುಗಳ ಮಾತು ಅರ್ಥ ಆಗದೇ ಇರ್ಬೋದು, ಆದರೆ ಅವು ಆ ಸಂದರ್ಭಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ಮಾಡೋದು ಬೇರೆ ಬೇರೆ ಧ್ವನಿಯ ರೂಪದಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ಸಂತೋಷ ಆದಾಗ ತುಂಬ ಸೊಗಸಾಗಿ ಹಾಡನ್ನು ಕೂಡ ಹಾಡ್ತವೆ. ಅದನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಆ ಕ್ಷೇತ್ರದಲ್ಲಿ ಇನ್ನೂ ಅಧ್ಯಯನ ಸಾಕಷ್ಟು ನಡೀಬೇಕಾಗಿದೆ, ಬಟ್ ಈಗಾಗಲೇ ಆಗಿದೆ, ಸಾಕಷ್ಟು ಆಗಿದೆ, ಇನ್ನೂ ಕೂಡ ಸಾಕಷ್ಟು ಅಧ್ಯಯನ ಆಗಬೇಕಾಗಿದೆ. ಅಂದ್ರೆ ಮನುಷ್ಯ ಪರಿಪೂರ್ಣ ಆಗೋದು ತನ್ನ ಸುತ್ತಲ ಪರಿಸರವನ್ನ ಪ್ರೀತಿಸಿದಾಗ, ಅದನ್ನ ಅನುಭವಿಸಿದಾಗ ಅಂತ ಹೇಳ್ತಾರೆ. ಅದು ನಿಜ. ನಾವು ಎಷ್ಟು ವಿಶಾಲ ಹೃದಯವನ್ನು ಇಟ್ಕೊಳ್ತಾ ಹೋಗ್ತೀವಿ ಅದು ಪರಿಪೂರ್ಣತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಸೆಲ್ಫ್ ಸೆಂಟ್ರೆಡ್ ಅಂತ ಹೇಳ್ತಾರೆ, ತನ್ನನ್ನು ತಾನು ಮಾತ್ರ ಪ್ರೀತಿಸ್ಕೊಳ್ಳೋದು, ತನ್ನದು ಇದೇನಿದೆ ಇದು ಹೋಗಬೇಕು ಅಂತಂದಾಗ ಸುತ್ತಮುತ್ತಲಿನ ಪರಿಸರಕ್ಕೆ ನಾವು ಹೊಂದ್ಕೋಬೇಕು, ಅದನ್ನು ಚೆನ್ನಾಗಿ ಇಟ್ಕೋಬೇಕು, ಅದ್ರ ಜೊತೆಗೆ ಸ್ಪಂದನೆ ಇಟ್ಕೋಬೇಕು, ಅನುಭವಿಸ್ಬೇಕು. ಇದೇ ನಿಜವಾದ ಸುಖ ಮತ್ತು ನಮ್ಮ ಪರಿಪೂರ್ಣತೆ ಬರೋದಕ್ಕೆ ಒಂದು ಒಳ್ಳೆಯ ಮಾರ್ಗ ಅಂತ ಅನ್ಸುತ್ತೆ. ಈಗ ನೀವು ಪ್ರಾಣಿ ಪಕ್ಷಿಗಳನ್ನು ಬಹಳ ಸಮೀಪದಿಂದ ನೋಡ್ತಿರ್ತೀರಿ, ಅವನ್ನ ಅರ್ಥ ಮಾಡಿಕೊಂಡು ಅಭ್ಯಾಸ ಕೂಡ ಮಾಡ್ತಿರ್ತೀರಿ. ಅಲ್ಲಿ ಕಂಡಂತ ಕೆಲವು ಏನಾದರೂ ವಿಷಯಗಳಿದ್ರೆ, ಕುತೂಹಲದ ವಿಷಯಗಳಿದ್ರೆ ನಾಲ್ಕು ಹೇಳ್ತೀರಿ. ಇವಾಗ ಈ ಪ್ರಪಂಚದ ಮೇಲೆ ಜೀವಿ ಅಂತ ನಾವೇನೇನು ಗುರುತಿಸಿದ್ದೀವಿ ಅವು ಎಲ್ಲವಕ್ಕೂ ಕೂಡ ವಿಶೇಷವಾಗಿ ತಾಯಿಗೆ ತನ್ನ ಮುಂದಿನ ಸಂತತಿಯ ಬಗ್ಗೆ ವಿಶೇಷವಾದಂಥ ಕಾಳಜಿ ಇರುತ್ತೆ. ನೀವು ಯಾವುದೇ ಪ್ರಭೇದವನ್ನು ತಗೊಳ್ರಿ, ಯಾವುದೇ ಜೀವಿಯನ್ನು ತಗೊಳ್ರಿ, ಅದು ತನ್ನಂಗೆ ತನ್ನ ಮರಿ ಆಗಬೇಕು ಅಥವಾ ಮಗು ಆಗಬೇಕು ಅಂತಿರುತ್ತೆ, ಅಥವಾ ನನಗಿಂತಲೂ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಬೇಕು ಅನ್ನೋಂಥದ್ದು. ಅದು ಪ್ರತಿಯೊಂದು ಪಕ್ಷಿನಲ್ಲೂ ಇದೆ, ಪ್ರತಿಯೊಂದು ಪ್ರಾಣಿನಲ್ಲೂ ಇದೆ, ಸ್ವಲ್ಪ ಮನುಷ್ಯನಲ್ಲಿ ಅದು ಸ್ವಲ್ಪ ಜಾಸ್ತಿ ಇರ್ಬೋದು. ಸೊ ಇದನ್ನ ಯಾಕೆ ತಾಯಿಗೆ ನಾವು ಹೆಚ್ಚು ಒತ್ತು ಕೊಡ್ತೀವಿ ಅಂತ ಹೇಳಿದ್ರೆ, ತಾಯಿಗೆ ತುಂಬ ಸೂಕ್ಷ್ಮ ಸಂವೇದನೆಗಳಿದೆ. ಪ್ರಾಣಿಗಳಲ್ಲಿ ಹೇಳ್ಬೇಕಂತ ನಮಗೆ ಪ್ರತಿಯೊಂದು ಈಗ ಕೂಡು ಕುಟುಂಬದಲ್ಲಿ ಬದುಕುವಂಥ ಪ್ರಾಣಿಗಳು, ಸಿಂಹಗಳೇ ಆಗಿರ್ಬೋದು ಅಥವಾ ಹುಲಿ, ಇವೆಲ್ಲವೂ ಕೂಡ ಒಟ್ಟಾಗಿ ಗುಂಪುಗಳಲ್ಲಿ ಬದುಕುವಂಥದ್ದು, ಅಥವಾ ಕರಡಿಗಳು ನಾವಿಲ್ಲಿ ದರೋಜಿಯಲ್ಲೆಲ್ಲ ನೋಡ್ತೀವಿ, ಅವು ಬೆನ್ನು ಮೇಲೆ ಕೂಡಿಸ್ಕೊಂಡು ಓಡಾಡೋದು. ತಾಯಿ ಸಿಂಹ ತಂದೆ ಜಾಸ್ತಿ ಮರಿಗಳ ಪಾಲನೆಯಲ್ಲಿ ತೊಡಗೋದಿಲ್ಲ, ಬಟ್ ತಾಯಿ ಏನಿದೆ ಅವನು ಸದಾ ಅವಕ್ಕೆ ಒಂದು ಚೈತನ್ಯ ಬರೋವರೆಗೆ ಅದನ್ನ ಜೊತೆಯಲ್ಲೇ ಇಟ್ಕೊಂಡು ಅದಕ್ಕೆ ಬೇಟೆಯಾಡೋದನ್ನು ಕಲಿಸುತ್ತೆ, ಅದಕ್ಕೆ ಆಹಾರವನ್ನು ತಾನೇ ತಂದುಕೊಡುತ್ತೆ, ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅದ್ರ ಜೊತೆಗಿದ್ದು ಅದನ್ನ ಬೆಳೆಸುತ್ತೆ. ಹಕ್ಕಿಗಳು ಗೂಡಲ್ಲಿ ಇರೋವರೆಗೆ ತಾಯಿ ಎದುರು 24 ಗಂಟೆ ಅದನ್ನು ಕಾವಲು ಕಾಯುತ್ತೆ, ಅದಕ್ಕೆ ಬೇಕಾಗ್ತಕ್ಕಂಥ ಶಾಖವನ್ನು ಕೊಡುತ್ತೆ, ಅದಕ್ಕೆ ಬೇಕಾಗ್ತಕ್ಕಂಥ ಆಹಾರವನ್ನು ತನ್ನ ಒಂದು ತುತ್ತಿನ ಚೀಲದಲ್ಲಿ ತುಂಬ್ಕೊಂಬಂದು ಅವಕ್ಕೆ ಉಣಿಸುತ್ತೆ. ರೆಕ್ಕೆ ಬಲಿಯೋವರೆಗೂ ಅದು ಆರೈಕೆ ಮಾಡುತ್ತೆ, ರೆಕ್ಕೆ ಬಲಿತ ಮೇಲೆ ಅದಕ್ಕೆ ಹಾರಾಡೋದನ್ನು ಕಲಿಸುತ್ತೆ, ಬೇಟೆ ಆಡೋದನ್ನು ಕಲಿಸುತ್ತೆ, ಎಲ್ಲವನ್ನ ಕಲಿಸಿದ ಮೇಲೆ ಅದನ್ನು ಸ್ವತಂತ್ರವಾಗಿ ಇರಕ್ಬಿಡುತ್ತೆ. ಆ ಪೂರ್ತಿ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಒಂದು ಹೆಣ್ಣು ಪಕ್ಷಿಗಳಲ್ಲಿ. ಪೆಂಗ್ವಿನ್ನಲ್ಲಿ ಸ್ವಲ್ಪ ಬದಲಾವಣೆ ಇದೆ, ಇಲ್ಲಿ ಗಂಡು ಹೆಚ್ಚಿನ ಆರೈಕೆಯನ್ನು ಮಾಡುತ್ತೆ. ಇಲ್ಲಿ ಸ್ವಲ್ಪ ಅದರ ಜೀವನ ಶೈಲಿನೇ ಆಗಿರೋದ್ರಿಂದ ಅಲ್ಲಿ ವಿಪರೀತವಾಗಿರ್ತಕ್ಕಂಥ ಶೀತ ಇರುವಂಥ ಪ್ರದೇಶದಲ್ಲಿ ಅವು ವಾಸ ಮಾಡ್ತವೆ. ಹಾಗಾಗಿ ಮೊಟ್ಟೆಗೆ ಕಾವು ಕೊಡೋದು, ಮರಿ ಮಾಡ್ತಕ್ಕಂಥದ್ದು, ಮರಿ ಮಾಡಿದ್ಮೇಲೆ ಅದನ್ನು ಆರೈಕೆ ಮಾಡೋದು ಎಲ್ಲವೂ ಕೂಡ ಗಂಡಿನ ಜವಾಬ್ದಾರಿ. ಅದೊಂದು. ಮತ್ತು ಈ ಸಮುದ್ರ ಕುದುರೆನಲ್ಲಿ ಅಲ್ಲಿ ಕೂಡ ಅಷ್ಟೇ, ಗಂಡು ಸಮುದ್ರ ಕುದುರೆನೇ ಸಿಹಾರ್ಸ್, ಅದನ್ನೇ ಈ ಮೊಟ್ಟೆಗಳ ಮತ್ತು ಮರಿಗಳ ಪಾಲನೆ ಎಲ್ಲ ಮಾಡುತ್ತೆ. ಸೊ ಇಲ್ಲಿ ತಾಯಿ ಪಾತ್ರ ಇಲ್ಲ ಅಂತಲ್ಲ, ಬಟ್ ತಾಯಿಗೆ ಆ ಮೊಟ್ಟೆ ಇಡೋ ಹೊತ್ತಿಗೆ ಅದರ ದೇಹದಲ್ಲಿರ್ತಕ್ಕಂಥ ಚೈತನ್ಯ ಎಲ್ಲ ಕಳೆದು ಹೋಗಿರುತ್ತೆ, ಅದು ಆಹಾರ ಹುಡ್ಕೊಂಡು ಹೋಗಲೇಬೇಕು ಆ ಒಂದು ಶೀತದ ಒಂದು ವಾತಾವರಣಕ್ಕೆ. ಸೊ ಅಷ್ಟು ಹೊತ್ತಿಗೆ ಗಂಡು ಸಾಕಷ್ಟು ಕೊಬ್ಬನ್ನು ಶೇಖರಿಸ್ಕೊಂಡು ಅದು ಮೊಟ್ಟೆ ಮರಿಯಾಗಿ ಅದು ಮರಿ ಬೆಳವಣಿಗೆ ಆಗೋರಿಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬನ್ನು ಸಂಗ್ರಹಿಸಿ ಇಟ್ಕೊಂಡು ಬಂದು ತುಂಬ ಪ್ಲ್ಯಾಂಡ್ ಅದು ಅವರುಗಳ ಜೀವನ ಶೈಲಿ. ಮೊಟ್ಟೆ ಕಾವು ಕೊಟ್ಟು ಮರಿ ಮಾಡಿ ಅದನ್ನ ದೊಡ್ಡದು ಮಾಡೋವರೆಗೂ ಅದರ ಜವಾಬ್ದಾರಿ. ಅಲ್ಲದೇ ಪರಿಸರವನ್ನು ಬಹಳಷ್ಟು ಆಳವಾಗಿ ಅಭ್ಯಾಸ ಮಾಡಿದಂಥ ತಜ್ಞರು. ಡಾಕ್ಟರ್ ಅಶ್ವಥ್ ಕುಮಾರ್ ಅವರೇ, ಪರಿಸರವನ್ನು ನಾವು ಯಾಕೆ ಪ್ರೀತಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಹೇಳಿದ್ರಿ. ಈಗ ಹಕ್ಕಿ ಜ್ವರದ ಬಗ್ಗೆ ಮಾಹಿತಿಯನ್ನು ಕೊಡ್ರಿ. ಈ ಹಕ್ಕಿ ಜ್ವರ ಅಂದರೆ ಏನು? ಹಕ್ಕಿ ಜ್ವರ ಅನ್ನೋದನ್ನ ಏವಿಯನ್ ಇನ್ಫ್ಲೂಯೆಂಜಾ ಅಂತ ಹೇಳ್ತಾರೆ, ಅಥವಾ ಫ್ಲೂ ಅಂತ ಹೇಳಿ ಬರ್ಡ್ ಫ್ಲೂ ಅಂತ ಹೇಳ್ತಾರೆ. ಇದು ಕೋಳಿಗಳಲ್ಲಿ ಸಾಕಷ್ಟು ರೋಗಗಳು ಬರುತ್ತೆ, ಬರ್ಡ್ ಫ್ಲೂ ಒಂದೇ ಅಲ್ಲ, ಅದನ್ನು ಸಾಕಷ್ಟು ರೋಗಗಳು ಬರ್ತವೆ, ಅದರಲ್ಲಿ ವೈರಲ್ಲು ಬ್ಯಾಕ್ಟೀರಿಯಲ್ಲೋ ಎಲ್ಲ ಇದೆ. ಮತ್ತು ಈ ರೋಗಕ್ಕೆ ಯಾಕೆ ಇಷ್ಟೊಂದು ಪ್ರಾಧಾನ್ಯತೆ ಬಂದಿದೆ ಅಂತ ಹೇಳಿದ್ರೆ, ಇದು ಹಕ್ಕಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆ, ಮತ್ತು ತುಂಬ ಮಾರಣಾಂತಿಕವಾಗಿರ್ತಕ್ಕಂಥ ಕಾಯಿಲೆ. ಹಕ್ಕಿಗಳು ಅಂದರೆ ಯಾವ ಹಕ್ಕಿಗಳಿಗೆ ಬರ್ತದೆ? ಹಕ್ಕಿಗಳು ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಗಮನಿಸೋದು ಈಗ ನಾವು ಹೆಚ್ಚು ಸಾಕ್ತಾ ಇರ್ತಕ್ಕಂಥದ್ದು ಕೋಳಿಗಳು. ಸೊ ಕೋಳಿಗಳಲ್ಲಿ ಬರುತ್ತೆ, ಡಕ್ಸಲ್ಲಿ ಅಂದರೆ ಬಾತುಕೋಳಿಗಳಲ್ಲಿ ಬರುತ್ತೆ, ಟರ್ಕೀಸಲ್ಲಿ ಬರುತ್ತೆ, ಅಥವಾ ವಲಸೆ ಬರ್ತಕ್ಕಂಥ ಹಕ್ಕಿಗಳಲ್ಲಿ ಬರುತ್ತೆ. ಈವನ್ ಹಂದಿಗಳಲ್ಲಿ ಕೂಡ ಇದನ್ನು ಕಾಣ್ಬೋದು, ಅಂದರೆ ಬೇರೆ ಪ್ರಭೇದ H1N1 ಅಂತ ಹೇಳ್ತಾರೆ, ಹಕ್ಕಿಗಳಲ್ಲಿ ಬರೋದನ್ನು H5N1 ಅಂತ ಹೇಳ್ತಾರೆ. ಬೇರೆ ಬೇರೆ ಹಾಗೆ ಸಾಕಷ್ಟು ಪ್ರಭೇದಗಳ ಒಂದು ವೈರಸ್ ಇದೆ, ಈ ವೈರಸ್ಸಿಂದ ಬರ್ತಕ್ಕಂಥ ರೋಗ ಇದು. ಸೊ ಇದು ಮನುಷ್ಯರಿಗೂ ಕೂಡ ಈ ಹಕ್ಕಿಗಳಿಂದ ಅಥವಾ ಈ ಹಂದಿಗಳಿಂದ ಬರ್ತಕ್ಕಂಥ ಕಾಯಿಲೆ. ಸೊ ಇದು ಮಾರಣಾಂತಿಕವಾಗಿದೆ ಒಂದು, ಮತ್ತು ಈ ಹಕ್ಕಿಗಳಿಂದ ಮನುಷ್ಯನಿಗೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ, ಮತ್ತು ದೇಶದಿಂದ ದೇಶಕ್ಕೆ ಹರಡುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಇದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನಾವು ಕೊಟ್ಟಿದ್ದೀವಿ. ಡಾಕ್ಟರ್, ಇದನ್ನು ಮೊದಲಿಗೆ ಕೇಳಿರಲಿಲ್ಲ ಈ ಹಕ್ಕಿ ಜ್ವರ, ಈ ಶಬ್ದನೇ ನಾವು ಕೇಳಿರಲಿಲ್ಲ. ಇತ್ತೀಚೆಗೆ ಇದು ಕೇಳಿ ಬರ್ತಾ ಇರುವಂಥ ಶಬ್ದ. ಮೊದಲೇ ಇದು ರೋಗ ಇರಲಿಲ್ವಾ, ಅಥವಾ ಈಗ ಕಂಡು ಹಿಡಿದ್ರು, ಅಥವಾ ಈಗ ಗುರುತು ಹಿಡಿದ್ರು? ಇಲ್ಲ, ಇದು ಮುಂಚೆಯಿಂದನೂ ಇದೆ. ಇದು ಏನಾಗುತ್ತೆ ಅಂತಂದರೆ, ಇದು ಒಂದು ಆರ್ಥೋಮಿಕ್ಸ್ ವೈರಸ್ ಅಂಥೇಳಿ, ಇದು ವೈರಸ್ಸಿಂದ ಬರ್ತಕ್ಕಂಥ ರೋಗ. ಇದರಲ್ಲಿ ಎರಡು ವಿಧ, ಒಂದು ಲೋ ಪೆಥೋಜಿನಿಕ್ ಅಂದರೆ ರೋಗದ ತೀವ್ರತೆ ಕಡಿಮೆ ಇರತಕ್ಕಂಥದ್ದು ಒಂದು ಗುಣ ಇರತಕ್ಕಂಥ ಒಂದು ವಿಭಾಗ, ಇನ್ನೊಂದು ಹೈ ಪೆಥೋಜಿನಿಕ್, ಇದು ತುಂಬ ತೀವ್ರವಾಗಿರ್ತಕ್ಕಂಥ ರೋಗದ ಒಂದು ಲಕ್ಷಣಗಳು. ಎಲ್ ಪಿ ಎ ಐ ಅಂತಂದರೆ ಲೋ ಪೆಥೋಜಿನಿಕ್ ಇನ್ಫ್ಲೂಯೆಂಜಾ, ಇದು ಮುಂಚೆಯಿಂದನೂ ಇದೆ, ಅದು ಅಷ್ಟು ತೀವ್ರ ಅಲ್ಲ. ಆದರೆ 2003 ಈ ಹೆಚ್ ಪಿ ಎ ಐ ಅಂತೇಳಿ ಹೈ ಪೆಥೋಜಿನಿಕ್ ಏವಿನ್ ಇನ್ಫ್ಲೂಯೆಂಜಾ ಔಟ್ಬ್ರೇಕ್ಸ್ ಆಯಿತು. ಅದರ ತೀವ್ರತೆ ಹೇಗಿತ್ತು ಅಂತಂದರೆ, ಇಲ್ಲಿ ಈ ಹಕ್ಕಿಗಳ ಹೆಕ್ಕೆಯಿಂದ ಕೂಡ ಇದು ಹರಡೋಕ್ಕೆ ಸಾಧ್ಯ ಇದೆ. ಸೊ 1 ಗ್ರಾಮ್ ಹೆಕ್ಕೆಯಿಂದ ಸುಮಾರು 10 ಲಕ್ಷ ಕೋಳಿಗಳವರೆಗೆ ಇನ್ಫೆಕ್ಷನ್ ಹರಡ್ಬೋದು, ಅಷ್ಟು ಸಾಂಕ್ರಾಮಿಕವಾಗಿರ್ತಕ್ಕಂಥ ರೋಗ. ಹಾಗಾಗಿ ಇನ್ನು 2003 ಚೈನಾದಲ್ಲಿ ವಿಯೆಟ್ನಾಮಲ್ಲೆಲ್ಲ ಬಂತು. ಆಗಿಂದ ಎಲ್ಲ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ಆಯಾ ದೇಶಗಳ ಸರ್ಕಾರಗಳು ಇದ್ರ ಬಗ್ಗೆ ಹೆಚ್ಚಿನ ತೀವ್ರ ಒಂದು ಗಮನವನ್ನು ಕೊಡ್ತಾ ಇದ್ದಾರೆ, ಅದನ್ನು ಕಣ್ಗಾವಲು ಅಂತ ಹೇಳ್ತೀವಿ. ಆ ರೀತಿ ಅದನ್ನು ನಿಗಾವಹಿಸಿ ಅದನ್ನು ತಡೆಗಟ್ಟೋದಕ್ಕೆ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಈಗ ಹಕ್ಕಿ ಜ್ವರ ಅಂದರೆ ಏನು ಅಂತ ಹೇಳಿದರೆ ಅದನ್ನು ಗುರುತಿಸ್ಬೇಕು ಹೆಂಗೆ, ಅದು ಬಂತು ಅಂತೇಳಿ ರೋಗದ ಲಕ್ಷಣಗಳು ಆ ಬಗ್ಗೆ ಹೇಳಿ. ಸಾಮಾನ್ಯವಾಗಿ ಹಕ್ಕಿಗಳಲ್ಲಿ ತಲೆ ಭಾಗ ಬಾತಿರುತ್ತೆ, ಕಣ್ಣುಗಳಲ್ಲಿ ನೀರು ತೋರ್ತಾ ಇರುತ್ತೆ, ಮತ್ತು ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ರೋಗ ಲಕ್ಷಣಗಳು ಕಾಣ್ತದೆ, ಮತ್ತು ಪುಕ್ಕುಗಳೆಲ್ಲ ತುಂಬ ಡಲ್ ಆಗಿರ್ತವೆ, ಬಾಗಿರ್ತವೆ, ಮತ್ತು ರೋಗ ಬಂದಿರತಕ್ಕಂಥ ಲಕ್ಷಣ ಅಂತ ಒಂದು ಕಡೆ ಮೂಲೆಯಾಗಿ ಕೂತ್ಕೊಳ್ಳೋದು, ಈ ಥರದ ಲಕ್ಷಣಗಳೆಲ್ಲ ಇರುತ್ತೆ. ಮತ್ತು ಈ ರೋಗ ಬಂದ ಒಂದು 2-3 ದಿನಗಳಲ್ಲಿ ಆ ಒಂದು ಫಾರ್ಮ್ಗೆ ಎಲ್ಲಿದೆ ಆ ಕೋಳಿಗಳಿಗೆ ಬಂದಂಥ 2-3 ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಳಿಗಳು ಸಾಯೋದಕ್ಕೆ ಶುರುವಾಗುತ್ತೆ. ಸೊ ಈ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಳಿಗಳು ಸತ್ತಾಗ ಈ ಲಕ್ಷಣ ನಾನು ಏನೇ ಹೇಳಿದೆ, ತಲೆ ಊತ ಬಂದಿರೋದು, ಕಣ್ಣಲ್ಲಿ ನೀರು ತುಂಬಿರೋದು, ಈ ಥರದ ಲಕ್ಷಣಗಳಿದ್ದಾಗ ತಕ್ಷಣ ನಮಗೆ ಒಂದು ಸಂಶಯ ಪಡ್ಬೋದು ಅಷ್ಟೇ. ಇದೇ ಹಕ್ಕಿ ಜ್ವರಕ್ಕೆ ಸಾಯ್ತಾ ಇದೆ ಅಂತ ಹೇಳೋದು ತುಂಬ ಕಷ್ಟ. ಇದೇ ರೀತಿ ಲಕ್ಷಣ ಇರ್ತಕ್ಕಂಥ ಇನ್ನೂ ಬೇರೆ ಬೇರೆ ರೋಗಗಳಿದೆ, ನ್ಯೂ ಕ್ಯಾಸ್ಟಲ್ ಡಿಸೀಸ್ ಅಂತ ಹೇಳ್ತೀವಿ, ಫೋಲ್ ಕಲರ್ ಅಂತ ಹೇಳ್ತೀವಿ, ಇವುಗಳಲ್ಲಿ ಕೂಡ ಹೆಚ್ಚು ಕಡಿಮೆ ಇದೇ ರೀತಿಯ ಒಂದು ಲಕ್ಷಣಗಳನ್ನು ಕಾಣ್ತೀವಿ. ಹಾಗಾಗಿ ನಮಗೆ ಈ ರೀತಿ ತಲೆ ಬಾತ್ಕೊಂಡಿದೆ, ನೀರು ತುಂಬ್ಕೊಂಡಂಗಿದೆ, ಕಣ್ಣಲ್ಲಿ ನೀರು ತುಂಬಿದೆ ಅಂದ ತಕ್ಷಣ ಅದು ಹಕ್ಕಿ ಜ್ವರ ಬಂತು ಅಂಥೇಳಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ಅದನ್ನು ಅಲ್ಲಿ ಹತ್ತಿರ ಇರ್ತಕ್ಕಂಥ ಪಶುವೈದ್ಯಾಧಿಕಾರಿಗಳಿಗೆ ಹೇಳಿದ್ರೆ ಸ್ಯಾಂಪಲ್ಸನ್ನು ಕಳಿಸ್ತಾರೆ, ಡಯಾಗ್ನೋಸ್ ಮಾಡಿ. ಮತ್ತು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಭೂಪಾಲಲ್ಲಿ ಒಂದು ಹೈ ಸೆಕ್ಯೂರಿಟಿ ಆ್ಯನಿಮಲ್ ಡಿಸೀಸ್ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಅಂತ ಮಾಡಿದ್ದಾರೆ, ಅಲ್ಲಿ ಮಾತ್ರ ಇದನ್ನು ನಿಖರವಾಗಿ ಪತ್ತೆ ಹಚ್ಚಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಸೊ ಸ್ಯಾಂಪಲ್ಸನ್ನು ಅಲ್ಲಿ ಕಳಿಸಿ ಅದು ಕನ್ಫರ್ಮ್ ಆದ ಮೇಲೆ ಮಾತ್ರ ಇದು ಹಕ್ಕಿ ಜ್ವರ ಅಂಥೇಳಿ ನಾವು ನಿಖರವಾಗಿ ಹೇಳ್ಬೋದು. ಅಲ್ಲಿವರೆಗೆ ಕೇವಲ ನಾನು ಹೇಳುವಂಥ ಕೆಲವು ಸಿಂಪ್ಟಮ್ಸ್ ಮೇಲೆ ಅದನ್ನು ಡಿಕ್ಲೇರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರೂ ಕೂಡ ಇದ್ರ ಬಗ್ಗೆ ಭಯಪಡೋಂಥ ವಾತಾವರಣ ದಯವಿಟ್ಟು ಬೇಕಾಗಿಲ್ಲ. ಅಂದರೆ ಏನಾಗ್ತದೆ ಈ ಥರ ಆದರೆ ಮನುಷ್ಯನಿಗೂ ಅದು ಬರ್ತದೆ ಅಂತ ಹೇಳಿದ್ರಿ. ಹಕ್ಕಿಗಳಿಂದ ಮನುಷ್ಯನಿಗೂ ಸಹಜವಾಗಿ ಆತಂಕ ಶುರು ಆಗ್ತದೆ. ಏನು ಅಂತ ತಿಳಿಲಾರ್ದೇನೆ ಆತಂಕದಿಂದ ಜನ ಇನ್ನಷ್ಟು ತಪ್ಪು ಹೆಜ್ಜೆಗಳನ್ನು ಇಡೋ ಸಾಧ್ಯತೆ ಇರ್ತದೆ. ಈ ಸಂದರ್ಭದಲ್ಲಿ ಪಕ್ಷಿಗಳು ಆಹಾರವನ್ನು ಸ್ವೀಕರಿಸ್ತಾ ಇರ್ತಾವ ಅಥವಾ ಆಹಾರವನ್ನು ತ್ಯಜಿಸ್ಬಿಡ್ತಾವ? ಇಲ್ಲ, ಯಾವುದೇ ಒಂದು ರೋಗ ಲಕ್ಷಣ ಕಂಡ ಇದೊಂದೇ ಅಂತಲ್ಲ, ಯಾವುದೇ ರೋಗ ಬಂದಾಗ ಅವುಗಳು ಮೊದಲನೇಗೆ ನಾವು ಕಾಣ್ತಕ್ಕಂಥದ್ದು ಅದು ಸುಸ್ತಾಗಿ ಕೂತಿರುತ್ತೆ, ಎರಡನೇದು ಆಹಾರವನ್ನು ಸೇವಿಸೋದನ್ನ ತುಂಬ ಕಡಿಮೆ ಮಾಡುತ್ತೆ. ರೋಗ ಉಲ್ಬಣಗೊಂಡಂತೆಲ್ಲ ಆಹಾರವನ್ನು ಸಂಪೂರ್ಣವಾಗಿ ಅದು ನಿರಾಕರಿಸ್ಬೋದು. ಇದು ಯಾವುದೇ ರೋಗದಲ್ಲಿ ಕಾಣ್ತಕ್ಕಂಥ ಲಕ್ಷಣ. ಮತ್ತು ನೀವು ಆಗಲೇ ಹೇಳಿದ್ರಿ ಜನ ಭಯಭೀತರಾಗ್ತಾರೆ ಅಂಥೇಳಿ. ಹಕ್ಕಿ ಜ್ವರ ಅನ್ನೋದು ತುಂಬ ರೇರ್ ಆಗಿ ಬರ್ತಕ್ಕಂಥ ಡಿಸೀಸ್, ಎಲ್ಲೋ ಅಪರೂಪಕ್ಕೆ ಒಮ್ಮೆ. ಈಗ ಇಂಡಿಯಾದಲ್ಲಿ ಹೆಚ್ಚಂದ್ರೆ 4-5 ಕಡೆಗಳಲ್ಲಿ ಇದು ರೋಗ ಕಾಣಿಸ್ಕೊಂಡಿದೆ. ಯಾಕೆ ಮಾತು ಕೇಳ್ತಾ ಇದ್ದೇನೆ ಅಂದರೆ, ಈ H1N1 ಬಂತು ಅಂಥೇಳಿ ಸುದ್ದಿ ಎಲ್ಲ ಬಂದಾಗ ಹೈದರಾಬಾದಲ್ಲಿ ಒಂದು ತರಬೇತಿಗೆ ಹೋಗಿದ್ದೆ. ಅದು ಬಂದಿದೆ ಪುಣೆಯಲ್ಲಿ ಗುರುತಾಯಿತು, ಅಲ್ಲಿ ಮೊದಲೇ ಇದು ಗೊತ್ತಾಯಿತು ಅಲ್ಲಿ ಬಂದದ ಅಂತ ಹೇಳಿದರೆ, ಆಗಲೇ ಹೈದರಾಬಾದಿಗೆ ನಾನು ಹೋಗಿದ್ನಲ್ಲ, ಹೋಗುವಾಗ ಹಾದಿಗುಂಟ ಎಲ್ಲ ರೈಲ್ನಲ್ಲಿ ಅಲ್ಲಿ ಹೋದ್ಮೇಲೆ ಎಲ್ಲ ಕಡೆಗೂ ಎಲ್ಲರೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ರು ಜನ ಭಯಕ್ಕೆ. ಈಗ ಒಂದು ಸುದ್ದಿ ಮಾಧ್ಯಮಗಳು ಅದಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತು ಕೊಟ್ಟು ಅದಕ್ಕೆ ಪ್ರಚಾರವನ್ನು ಕೊಟ್ಟಿರ್ತಾರೆ ಅಂದ್ರೆ ಮಾಹಿತಿ ಜನಕ್ಕೆ ಗೊತ್ತಿರಲಿ ಅನ್ನೋ ತಿಳ್ಕೊಬೇಕು. ಆದ್ರೆ ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ. ನೀವು ಹೇಳಿದ್ರೆ ಹೈದರಾಬಾದ್ ಅಂತ ಹೇಳಿದ್ರೆ ತುಂಬಾ ಪರ್ಟಿಕ್ಯುಲರ್ ಆಗಿ ಆ ಊರಿನ ಹೆಸರನ್ನ ಹೇಳದಕ್ಕೆ ಹೇಳ್ತೀನಿ. ಸೊ ಹೈದರಾಬಾದ್ಗೆ ಏನಾಗಿದೆ, ಸುತ್ತಮುತ್ತ ಇರ್ತಕ್ಕಂತ ರಾಜ್ಯಗಳಿಂದ, ಈ ಆಂಧ್ರಕ್ಕೆ ಸುತ್ತಮುತ್ತ ಅಂದ್ರೆ ನಮ್ಮ ಕರ್ನಾಟಕದಿಂದ, ತಮಿಳುನಾಡಿಂದ, ಮಹಾರಾಷ್ಟ್ರದಿಂದ ಅಲ್ಲಿಗೆ ಹೈದರಾಬಾದ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಳಿಗಳನ್ನು ಅಲ್ಲಿಗೆ ಸರಬರಾಜು ಮಾಡ್ತಾರೆ. ಮತ್ತು ಪೌಲ್ಟ್ರಿ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಡೆವಲಪ್ ಆಗಿರ್ತಕ್ಕಂಥ ಊರು ಹೈದರಾಬಾದ್. ಸೊ ಅಲ್ಲಿಂದ ಹೊರಗಡೆ ಹೋಗ್ತಕ್ಕಂಥದ್ದು ಜಾಸ್ತಿ, ಪೌಲ್ಟ್ರಿಗೆ ರಿಲೇಟೆಡ್ ಏನೇನು ಎಕ್ವಿಪ್ಮೆಂಟ್ಸ್ ಇರ್ಬೋದು, ವ್ಯಾಕ್ಸಿನ್ಸ್ ಇರ್ಬೋದು, ಬರ್ಡ್ಸ್ ಇರ್ಬೋದು, ಫೀಡು, ಇವೆಲ್ಲವೂ ಕೂಡ ಹೈದರಾಬಾದಿಂದ ಹೊರಗೆ ಹೋಗೋದು ಜಾಸ್ತಿ, ಹೊರಗಡೆಯಿಂದ ಅಲ್ಲಿಗೆ ಬರ್ತಕ್ಕಂಥ ಸಾಮಗ್ರಿಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡಬಾರದು ಅನ್ನೋ ದೃಷ್ಟಿಯಿಂದ ಎಲ್ಲ ಕಡೆಗೂ ಈ ಮುನ್ನೆಚ್ಚರಿಕೆ ತುಂಬ ಮುಖ್ಯವಾಗಿ ಬೇಕು. ಮತ್ತು ಜನ ಈ ನೀವು ಹೇಳಿದ್ರೆ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಿದ್ರು ಅಂಥೇಳಿ, ಸೊ ಮಾಸ್ಕು ಯಾವುದ್ಯಾವುದೋ ಮಾಸ್ಕ್ ಹಾಕ್ಕೊಂಡ್ರೆ ಇದರಿಂದ ಏನು ಹೆಚ್ಚು ಉಪಯೋಗ ಆಗಲಿಕ್ಕಿಲ್ಲ. ಅದಕ್ಕೆ N95 ಅಂಥೇಳಿ ಒಂದು ಸ್ಪೆಷಲ್ ಮಾಸ್ಕ್ ಸಿಗುತ್ತೆ, ಅದನ್ನು ಹಾಕ್ಕೊಂಡ್ರೆ ತಡಿಬೋದು. ಮತ್ತು ಅದು ಕಾಂಟ್ಯಾಕ್ಟಿಂದ ಬರತಕ್ಕಂಥ ರೋಗ ಇದು. ಆಮೇಲೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಅದನ್ನು ತಿಂದುಬಿಟ್ಟಿದ್ದೀನಿ, ನಾನು ಬಂದುಬಿಟ್ಟಿದ್ಯೇನೋ ಅನ್ನೋ ಒಂದು ಇದು. ಸೊ ನಮ್ಮಲ್ಲಿ ಸಾಮಾನ್ಯವಾಗಿ ಇದನ್ನೆಲ್ಲ ಸಾಕಷ್ಟು ಬೇಯಿಸಿ ತಿನ್ನುವಂಥ ಪದ್ಧತಿ ಇದೆ. ಮೊಟ್ಟೆ ಈಗ ಹಕ್ಕಿ ಜ್ವರ ಕೋಳಿಗೆ ಬಂದು ಆ ಲಕ್ಷಣಗಳೇನೋ ಕಣ್ತು ಅಂತಂದ್ರೆ ನೀವು ರಕ್ತದ ಪರೀಕ್ಷೆಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರಿ. ಅದು ಭೋಪಾಲ್ ಕಳಿಸ್ಬೇಕು ಅಂತ ಹೇಳಿದ್ರಿ. ಈಗ ಅಲ್ಲಿಗೆ ಹೋಗಿ ಅದು ಪರೀಕ್ಷೆಯಾಗಿ ದೃಢ ಪಡೋದು ಆ ವಿಷಯ ನಿಮಗೆ ಗೊತ್ತಾಗೋವರೆಗೂ 2-3 ದಿನ ಬೇಕಾಗುತ್ತೆ. ಇಲ್ಲ ಇಲ್ಲ, ಇದು ಏನಾಗುತ್ತೆ, ಇದು ರೋಗ ಬಂದಾಗ ಮಾಡ್ತಕ್ಕಂಥದ್ದು. ಇದು ಆ ಕೆಲಸ ಆಗ ಭೂಪಾಲಕ್ಕೆಲ್ಲ ಕಳಿಸೋದು ರೋಗ ಬಂದಿದೆ ಅನ್ನೋಂಥ ಸಂಶಯ ಬಂದಾಗ, ಹೆಚ್ಚಿನ ಸಂಖ್ಯೆಯಲ್ಲಿ ಹಕ್ಕಿಗಳು ಸತ್ತೋಗಿದೆ ಅಂತಂದಾಗ ಆಗ ಮಾತ್ರ ಭೂಪಾಲಕ್ಕೆ ಕಳಿಸ್ತಾರೆ. ಸೊ ನಮ್ಮಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ತಾಲೂಕುಗಳಿಂದ ಕೂಡ ಪ್ರತಿ ತಿಂಗಳು ಕೂಡ ನಾವು ಎಲ್ಲೆಲ್ಲಿ ಕೋಳಿ ಸಾಕಾಣಿಕೆ ಇದೆ ಅಲ್ಲಿಂದ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ನಾವು ಲ್ಯಾಬಿಗೆ ಕಳಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ಕಳಿಸ್ತಾ ಇದ್ದಾರೆ. ಸೊ ನಮಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ಅಂತಿದೆ. ಸೊ ಅವರಿಗೆ ಪ್ರತಿಯೊಂದು ತಾಲೂಕು ಹೆಡ್ ಕ್ವಾರ್ಟರ್ನಿಂದ ಸ್ಯಾಂಪಲ್ಸ್ ಹೋಗುತ್ತೆ. ಅದು ಸ್ವಾಬ್ಸು, ಈಗ ಟ್ರೇಕಿಯಲ್ ಸ್ವಾಬ್, ಈಗ ರೆಸ್ಪಿರೇಟರಿ ಡಿಸೀಸ್ಗೆ ರಿಲೇಟೆಡ್ ಸಿಂಪ್ಟಮ್ಸ್ ಇರೋದ್ರಿಂದ ಅದರ ಒಂದು ಶ್ವಾಸನಾಳದಲ್ಲಿರ್ತಕ್ಕಂಥ ಸ್ವಾಬನ್ನು ತಗೊಂಡು ಕಳಿಸ್ತಾರೆ. ಸೀರಮ್ ಸ್ಯಾಂಪಲ್ಸನ್ನು ಕಳಿಸ್ತಾರೆ, ಕ್ಲೋಯಕಲ್ ಸ್ವಾಬ್ ಇವನ್ನ ರೆಗ್ಯುಲರಾಗಿ ಕಳಿಸ್ತಾ ಇರ್ತಾರೆ. ಸೊ ಅಲ್ಲಿ ಏನಾದರೂ ಅದನ್ನು ರೆಗ್ಯುಲರಾಗಿ ಅದನ್ನು ಪರೀಕ್ಷೆ ಕೂಡ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಏನಾದರೂ ಅನುಮಾನಗಳು ಬಂದಾಗ ಅಥವಾ ಅದಕ್ಕೆ ತಕ್ಕಂತೆ ಕೋಳಿ ಫಾರ್ಮ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಳಿಗಳು ಸತ್ತಾಗ ಇನ್ನೂ ಹೆಚ್ಚಿನ ಅಲರ್ಟ್ನೆಸ್ ಬರುತ್ತೆ. ಅದಕ್ಕೆ ನಮ್ಮ ಒಂದು RRT ಟೀಮ್ಸ್ ಅಂತ ಎಲ್ಲ ಇದೆ, ಗೌರ್ಮೆಂಟ್ ಆಲ್ರೆಡಿ ಮಾಡಿ ಅವರಿಗೆಲ್ಲ ಟ್ರೈನಿಂಗ್ ಆಗಿರುತ್ತೆ. ಸೊ ಇಂಥ ತುರ್ತು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಹೋಗಬೇಕು, ಅದನ್ನು ಅಟೆಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಮಾತ್ರ ಆ ಸ್ಯಾಂಪಲ್ಸ್ನ ತಗೊಂಡು ಅದಕ್ಕೆ ಭೂಪಾಲಕ್ಕೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಪ್ರತಿ ತಿಂಗಳು ಅಲ್ಲಿಗೆ ಭೂಪಾಲವರೆಗೂ ಹೋಗೋದು ಬೇಕಾಗಿಲ್ಲ. ಮತ್ತು ಪ್ರತಿ ತಿಂಗಳು ಅದ್ರ ಬಗ್ಗೆ ಒಂದು ಕಣ್ಗಾವಲು ಇದ್ದೇ ಇದೆ. ಹಾಂ, ಅದು ಇರೋದ್ರಿಂದ ಹೆಚ್ಚು ಆತಂಕ ಬೇಕಾಗಿಲ್ಲ. ಈಗ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಎಷ್ಟು ಕೋಳಿ ಫಾರ್ಮ್ಗಳು? ಬಳ್ಳಾರಿ ಮತ್ತು ಕೊಪ್ಪಳ ಇವೆರಡೂ ಈಗ ಕೋಳಿ ಉದ್ಯಮಕ್ಕೆ ಸಂಬಂಧಪಟ್ಟಂಗೆ ಇವೆರಡು ಒಂದು ರೀತಿ ಒಂದೇ ನೆಟ್ವರ್ಕ್ ಅಂತ ಹೇಳಿ. ಕೋಳಿ ಮತ್ತು ಬಾತುಕೋಳಿಗಳನ್ನು ಕೂಡ ಸಾಕ್ತಾರೆ. ಕೋಳಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಇಲ್ಲ. ಇಲ್ಲಿ ಕೆಲವು ಕಡೆ ಗಂಗಾವತಿ ಗದ್ದೆಗಳು ಇರುವಂಥ ಇದರಲ್ಲಿ ಸ್ವಲ್ಪ ಮಟ್ಟದಲ್ಲಿ ಬಾತುಕೋಳಿಗಳನ್ನು ಸಾಕ್ತಾರೆ, ಬಿಟ್ಟರೆ ಬಾತುಕೋಳಿ ಫಾರ್ಮ್ ಅನ್ನೋ ಮಟ್ಟದಲ್ಲಿ ಇಲ್ಲಿ ಸಾಕ್ತಾ ಇಲ್ಲ. ಸೊ ಹೆಚ್ಚಿನದಾಗಿ ಇಲ್ಲಿ ಈ ಮೊಟ್ಟೆ ಕೋಳಿ ಸಾಕಾಣಿಕೆ ಜಾಸ್ತಿ ಇದೆ ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ. ಮತ್ತು ಇದು ಇಡೀ ಕರ್ನಾಟಕದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಉದ್ಯಮ ಈ ಎರಡು ಜಿಲ್ಲೆಗಳಲ್ಲಿ. ಸೊ ಎರಡನ್ನ ಸೇರಿಸಿದ್ರೆ 100-150 ಕೋಟಿ ಅಷ್ಟು ಕೋಳಿಗಳನ್ನು ಇಲ್ಲಿ ಸಾಕಣೆ ಮಾಡ್ತಾ ಇದ್ದಾರೆ. 100 ಕೋಟಿ ಅಲ್ಲ, 1.5 ಕೋಟಿ. 1.5 ಕೋಟಿ. ಸೊ ಅಷ್ಟು ಕೋಳಿಗಳು ಈ ಎರಡು ಜಿಲ್ಲೆಗಳಿಂದ ಇದೆ. ಮತ್ತು ಒಂದು ಸಂತೋಷ ಪಡುವಂಥ ವಿಚಾರ ಅಂದರೆ ಇಲ್ಲಿ ಏನು ಈ ಎರಡು ಜಿಲ್ಲೆಗಳಲ್ಲಿ ಸಾಕಣೆ ಮಾಡ್ತಾಯಿದ್ದಾರೆ, ಎಲ್ಲ ರೈತರು ಕೂಡ ಕೋಳಿ ಉದ್ಯಮದಾರರು ಕೂಡ ಸಾಕಷ್ಟು ಎಜುಕೇಟೆಡ್ ಇದ್ದಾರೆ. ಮತ್ತು ಬಯೋಸೆಕ್ಯೂರಿಟಿ, ಜೈವಿಕ ಸಂರಕ್ಷಣೆ ಅಂತ ಹೇಳ್ತೀನಿ, ಅದು ತುಂಬ ಮುಖ್ಯವಾಗಿ ಇರತಕ್ಕಂಥ ಒಂದು ಅಂಶ ಈ ರೋಗಗಳನ್ನ ತಡೆಗಟ್ಟಲಿ. ಬರ್ಡ್ ಫ್ಲೂ ಒಂದೇ ಅಲ್ಲ, ಬೇರೆ ರೋಗಗಳು ಬರದೇ ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಂದ್ರೆ ಅದಕ್ಕೆ ಬಯೋಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್. ಹಂಗಂದ್ರೆ ಏನು ಅಂತ ಕೇಳ್ಬೋದಾ ಡಾಕ್ಟರ್? ಬಯೋಸೆಕ್ಯೂರಿಟಿ ಅಂತ ಹೇಳಿದ್ರೆ ಈಗ ಒಂದು ಬೇರೆ ಹೊರಗಿಂದ ಯಾವುದೇ ಒಂದು ರೋಗ ಒಂದು ಕೋಳಿ ಫಾರ್ಮ್ ಒಳಗಡೆಗೆ ಬರಬಾರ್ದು, ಅದಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಆ ಫಾರ್ಮಲ್ಲಿ ಡೆವಲಪ್ ಮಾಡೋದು. ಅಥವಾ ಒಂದು ಫಾರ್ಮಲ್ಲಿ ಏನೋ ಒಂದು ರೋಗ ಬಂದಿದೆ ಅಂದರೆ ಅದು ಆ ಫಾರ್ಮಿಂದ ಹೊರಗಡೆಗೆ ಮತ್ತೆ ಹೋಗಬಾರ್ದು, ಅದು ಅಲ್ಲಿಗೆ ರಿಸ್ಟ್ರಿಕ್ಟ್ ಮಾಡಿ ಅದನ್ನಲ್ಲೇ ಕ್ಯೂರ್ ಮಾಡಬೇಕು ಅನ್ನೋಂಥ ಒಂದು ಸಿಸ್ಟಮ್. ಇದನ್ನು ಬಯೋಸೆಕ್ಯೂರಿಟಿ ಅಂತ ಹೇಳ್ತೀವಿ, ಅಥವಾ ಜೈವಿಕ ಸಂರಕ್ಷಣೆ ಅಂತ ಹೇಳ್ತೀವಿ. ಒಂದು ಬಹಳ ಮುಖ್ಯವಾಗಿ ಅಂತಂದರೆ ನಾವು ಇದು ಸಿಟೀಸಿಂದ ಎಷ್ಟು ಸಾಧ್ಯನೋ ಅಷ್ಟು ದೂರ ಇರಬೇಕು ಕೋಳಿ ಫಾರ್ಮ್ಸು. ಮತ್ತು ಅಲ್ಲಿ ವಾತಾವರಣ ಕೋಳಿಗಳಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇರಬೇಕು. ಅದಕ್ಕೆ ಹೊರಗಿಂದ ಈಗ ನಾಯಿಗಳು ಹಂದಿಗಳು ಇವು ಆ ಫಾರ್ಮಲ್ಲಿ ಎಂಟರ್ ಆಗದೆ ಇರೋಂಗೆ ಸುತ್ತಲೂ ಕೂಡ ಒಂದು ಚೈನ್ಲಿಂಗ್ ಫೆನ್ಸಿಂಗ್ ಮಾಡಬೇಕು. ಆ ಫೆನ್ಸಿಂಗ್ ಮಾಡಿದ್ರೆ ಬೇರೆ ಈವನ್ ಜನ ಕೂಡ ಬೇರೆ ಹೊರಗಿನಿಂದ ಅಪರಿಚಿತರು ಯಾರೂ ಕೂಡ ಒಳಗಡೆ ಹೋಗದೆ ಇರೋಂಗೆ ಒಂದು ಫೆನ್ಸಿಂಗ್ ಚೈನ್ಲಿಂಗ್ ಫೆನ್ಸಿಂಗ್ ಮಾಡಬೇಕು. ಗೇಟಲ್ಲಿ ಹೊರಗಿಂದ ಬರ್ತಕ್ಕಂಥ ವೆಹಿಕಲ್ಸ್ಗೆ ರೆಗ್ಯುಲರಾಗಿ ಸ್ಪ್ರೇಯಿಂಗನ್ನು ಮಾಡಬೇಕು, ಡಿಸ್ಇನ್ಫೆಕ್ಟೆಂಟ್ ಇದನ್ನು ನೀರಲ್ಲಿ ಸೇರಿಸ್ಬಿಟ್ಟು ಅವಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಿದ ಮೇಲೆ ಮಾತ್ರ ಅವನ್ನು ಫಾರ್ಮಲ್ಲಿ ಒಳಗಡೆ ಹೋಗೋದಕ್ಕೆ ಅಲೋ ಮಾಡಬೇಕು. ಮತ್ತು ವಿಸಿಟರ್ಸ್ಗೆ ಅಲ್ಲಿ ಗೇಟಲ್ಲೇ ಒಂದು ಶೋವರ್ ಬಾತ್ ಕೊಟ್ಟು ಡ್ರೆಸ್ ಚೇಂಜ್ ಮಾಡಿಸಿ ಎಪ್ರಾನ್ಗಳನ್ನು ಹಾಕ್ಕೊಂಡು ಫುಟ್ ಬಾತನ್ನು ಅಲ್ಲಿ ಮೇಂಟೈನ್ ಮಾಡಬೇಕು. ಕಾಲುಗಳನ್ನು ತೊಳ್ಕೊಂಡು ಯಾವುದಾದ್ರು ಒಂದು ಡಿಸ್ಇನ್ಫೆಕ್ಟೆಂಟ್ ಸೊಲ್ಯೂಷನಲ್ಲಿ ಕೈಗಳನ್ನು ತೊಳ್ಕೊಂಡು ಶೆಡ್ಗಳಿಗೆ ವಿಸಿಟರ್ಸ್ ಇದ್ದರೆ ಆದಷ್ಟು ವಿಸಿಟರ್ಸ್ನ ಅವಾಯ್ಡ್ ಮಾಡಬೇಕು. ಹೊರಗಿಂದ ಬರ್ತಕ್ಕಂಥವ್ರಿಗೆ ಡೆಫಿನೆಟ್ಟಾಗಿ ಯಾವುದೇ ಕೋಳಿ ಫಾರ್ಮ್ ಪಿಕ್ನಿಕ್ ಸ್ಪಾಟ್ ಅಲ್ಲ. ಸೊ ಹಾಗಾಗಿ ವಿಸಿಟರ್ಸನ್ನ ಅವಾಯ್ಡ್ ಮಾಡಿ ಯಾರಾದರೂ ಬರಲೇಬೇಕು ಅಂತಂದರೆ ಇಷ್ಟು ಪ್ರಿಕಾಷನ್ಸ್ ತೊಗೊಂಡು ಡ್ರೆಸ್ಗಳನ್ನ ಚೇಂಜ್ ಮಾಡಿಕೊಂಡು ಹೋಗ್ತಕ್ಕಂಥದ್ದು. ಮತ್ತು ಕೋಳಿಗಳನ್ನು ಒಂದು ವಯಸ್ಸಾದಮೇಲೆ ತೆಗಿತಾರೆ, ಆವಾಗ ಹೊಸ ಕೋಳಿಗಳನ್ನ ಬಿಡೋದಕ್ಕೆ ಮುಂಚೆ ಥರೋವಾಗಿ ಚೆನ್ನಾಗಿ ಅದನ್ನು ಬರ್ನ್ ಮಾಡಬೇಕು. ಕೇಜಸ್ನ ಶೆಡ್ಡು ಇದೆಲ್ಲ ಸುತ್ತಮುತ್ತ ಎಲ್ಲ ಬರ್ನ್ ಮಾಡಬೇಕು, ತೊಳಿಬೇಕು, ಮತ್ತು ಡಿಸ್ಇನ್ಫೆಕ್ಷನ್ಸ್ನ ಒಂದು ಪದ್ಧತಿಯಲ್ಲಿ ಅದನ್ನು ಸ್ಪ್ರೇ ಮಾಡಬೇಕು. ಇವೆಲ್ಲವನ್ನು ರೆಗ್ಯುಲರಾಗಿ ಮಾಡಬೇಕು. ಎಲ್ಲೋ ಹಕ್ಕಿ ಜ್ವರ ಬಂತಂದಾಗ ಮಾಡೋದಲ್ಲ, ಇದು ನಿರಂತರವಾಗಿ ಇರಲೇಬೇಕಾದಂಥ ಒಂದು ಇದು. ಇದನ್ನು ಮಾಡ್ತಾ ಇದ್ದರೆ ಹಕ್ಕಿ ಜ್ವರ ಅಲ್ಲ, ಬೇರೆ ಯಾವುದೇ ಡಿಸೀಸಸ್ ಬರೋದಕ್ಕೆ ಸಾಧ್ಯ ಇರಲ್ಲ. ಮತ್ತು ಅವಕ್ಕೆ ಕೊಡ್ತಕ್ಕಂಥ ಆಹಾರ ಅದು ಸಮತೋಲನವಾದಂಥ ಆಹಾರ ಇರಬೇಕು. ಅದರಲ್ಲಿ ಸಾಕಷ್ಟು ವಿಟಮಿನ್ಸು ಇದೆಲ್ಲ ಇದ್ದರೆ ಅವುಗಳಲ್ಲಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಬರ್ಡ್ಸಲ್ಲಿ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ರೋಗಗಳು ಬರ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆಗುತ್ತೆ. ಸೊ ಲಕ್ಕಿಲಿ ನಮ್ಮ ಅದೃಷ್ಟಕ್ಕೆ ಸುತ್ತಮುತ್ತ ಇರ್ತಕ್ಕಂಥ ಫಾರ್ಮರ್ಸು ತುಂಬ ಎಜುಕೇಟೆಡ್ ಇದ್ದಾರೆ, ಸಾಕಷ್ಟು ಪ್ರಿಕಾಷನ್ಸನ್ನು ತಗೊಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸುತ್ತಮುತ್ತ ಯಾವುದೇ ರೀತಿಯ ಒಂದು ಈ ಥರ ರೋಗಗಳ ಲಕ್ಷಣಗಳು ಆಗಲಿ ಅಥವಾ ಇದು ಕೂಡ ಕಂಡಿಲ್ಲ. ಡಾಕ್ಟರ್ ಹೇಳಿದರೆ ಕೋಳಿಗೆ ಅಥವಾ ಪಕ್ಷಿಗಳಿಗೆ ಇದು ಬರ್ತದೆ ಹಕ್ಕಿ ಜ್ವರ ಅಂತೇಳಿ, ಇದು ಮನುಷ್ಯನಿಗೆ ಬಂದು ತಲುಪೋದು ಹೇಗೆ? ಮನುಷ್ಯರಿಗೆ ಅಂದ್ರೆ ಮನುಷ್ಯ ಹೆದರೋದು ತನಗೆ ಅದರಿಂದ ತೊಂದರೆ. ನಾನು ಅದೇ ಹೇಳಿದೆ, ಈಗ ಹಕ್ಕಿ ಜ್ವರದ ಬಗ್ಗೆ ನಾವು ಯಾಕೆ ಇಷ್ಟೊಂದು ಅಲರ್ಟ್ ಆಗಿದ್ದೀವಿ ಅಂತಂದ್ರೆ ಅದು ಮನುಷ್ಯನಿಗೆ ಬರುತ್ತೆ ಅನ್ನೋ ಒಂದು ಭೀತಿ ಇರೋದ್ರಿಂದ. ಸೊ ಮನುಷ್ಯನಿಗೆ ಬರಬೇಕಂತಂದ್ರೆ ಒಂದು ಸರಿಯಾಗಿ ಅದನ್ನು ಬೇಯಿಸ್ತೇ ತಿನ್ನುವಂಥದ್ದು ಇದರಿಂದ ಬರ್ಬೋದು, ಅಥವಾ ಕಾಂಟ್ಯಾಕ್ಟಿಂದ. ಈಗ ಅದರ ಪುಕ್ಕಗಳಲ್ಲಿ ಅದರ ವೈರಸ್ ಇರುತ್ತೆ, ಹಿಕ್ಕಿಯಲ್ಲಿ ಅದರ ವೈರಸ್ ಇರುತ್ತೆ. ಸೊ ಇವುಗಳ ಕಾಂಟ್ಯಾಕ್ಟಿಗೆ ಬಂದಾಗ ನಮಗೆ ರೋಗಗಳು ಬರ್ಬೋದು. ಅಥವಾ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಸ್, ಈ ಫೀಡರ್ಸ್ ಇರುತ್ತೆ, ಫೀಡೇ ಇರುತ್ತೆ, ಬ್ಯಾಗ್ಗಳು, ವೆಹಿಕಲ್ಸ್ಗಳು, ಇವುಗಳಿಂದನೂ ಕೂಡ ವೈರಸ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗ್ಬೋದು. ಸೊ ಹಾಗಾಗಿ ಎಲ್ಲಾದರೂ ಒಂದು, ಈಗ ಇತ್ತೀಚೆಗೆ ಬೀದರ್ನಲ್ಲಿ ಪೇಪರಲ್ಲ ನೋಡಿರ್ಬೋದು, ಅಲ್ಲಿ ಹಕ್ಕಿ ಜ್ವರ ಇದೆ ಅಂತ ಯಾವಾಗ ಅನೌನ್ಸ್ ಆಯಿತು ತಕ್ಷಣ ಈ ಆರ್ಆರ್ಟಿ ಟೀಮ್ನವರು ಹೋದರು, ಅಲ್ಲಿ ಎಲ್ಲ ಕೋಳಿಗಳನ್ನು ದಯಾಮರಣಕ್ಕೆ ಒಳಪಡಿಸಿದರು, ಅಲ್ಲಿರ್ತಕ್ಕಂಥ ಫೀಡನ್ನೆಲ್ಲ ಸುಟ್ಟು ಹಾಕಿದರು, ಬ್ಯಾಗ್ಸು, ಅಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ನಿಗಾ ವಹಿಸಿ ಅದನ್ನು ಅಲ್ಲಿ ಡಿಸೀಸ್ ಇಲ್ಲ ಅನ್ನೋ ಮಟ್ಟಕ್ಕೆ ತೊಗೊಂಬಂದರು. ಆಮೇಲೂ ಕೂಡ ಅದನ್ನ ಸ್ಯಾಂಪಲ್ಸನ್ನು ಕಳಿಸ್ತಾರೆ, ಅಲ್ಲಿರ್ತಕ್ಕಂಥ ಸ್ವ್ಯಾಬ್ ಏನು ಇರುತ್ತೆ ಆ ಏರಿಯಾದಲ್ಲಿರ್ತಕ್ಕಂಥದನ್ನು ಅದನ್ನು ಪೂರ್ತಿ ವೈರಸ್ ಫ್ರೀ ಆಗಿದೆ ಅನ್ನೋವರೆಗೂ ಕೂಡ ನಿಗಾ ವಹಿಸಿ ಅದನ್ನು ನೋಡ್ಕೋಬೇಕು. ಸೊ ಹಾಗಾಗಿ ಮನುಷ್ಯನವರೆಗೂ ಇದುವರೆಗೂ ಬಂದಿರತಕ್ಕಂಥ ಚಾನ್ಸಸ್ ತುಂಬ ಕಡಿಮೆ. ಇಂಡಿಯಾದಲ್ಲಿ ಸಾಕಷ್ಟು ಬಾರಿ 7-8 ಬಾರಿ ಇದು 2006 ಮಹಾರಾಷ್ಟ್ರ ನವಾಪುರ ಆಯಿತು, ಗುಜರಾತ್ ಆಯಿತು, ಮಧ್ಯಪ್ರದೇಶ, ಮಣಿಪುರ, ಇತ್ತೀಚೆಗೆ ಕರ್ನಾಟಕ ಬೀದರಲ್ಲಿ ಆಯಿತು. ಇವೆಲ್ಲವೂ ಕೂಡ ಎಲ್ಲೂ ಕೂಡ ಮನುಷ್ಯನಿಗೆ ಬಂದಿರತಕ್ಕಂಥ ಉದಾಹರಣೆಗಳು ಇಲ್ಲೂ ಇಲ್ಲ. ಮತ್ತು ಮನುಷ್ಯನಲ್ಲಿ ಇಡೀ ವರ್ಲ್ಡಲ್ಲಿ ಸುಮಾರಿಗೆ ಒಂದು 10-15 ವರ್ಷಗಳಲ್ಲಿ ನೋಡಿದ್ರೆ ಒಂದು 400 ಜನ ಈ ಒಂದು ಹಕ್ಕಿ ಜ್ವರಕ್ಕೆ ತುತ್ತಾಗಿರೋದು ಅಷ್ಟೇ ರೆಕಾರ್ಡ್ ಆಗಿದೆ. ಆದರೆ ಇದು ನೆಗ್ಲೆಕ್ಟ್ ಮಾಡಿದರೆ, ಇದರ ಬಗ್ಗೆ ನಾವು ಗಮನ ಕೊಡದೇ ಇದ್ದರೆ ಅದು ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬೋದು, ಇದೆಲ್ಲ ಆಗ್ಬೋದು. ಹಾಗಾಗಿ ನೀವು ಆಗಲೇ ಹೇಳಿದ್ರೆ ನಾವು ಟ್ರೈನಲ್ಲಿ ಹೋಗ್ಬೇಕಾರಲ್ಲ ಮಾತಾಡ್ತಾ ಇದ್ರು, ಮಾಸ್ಕ್ ಹಾಕ್ಕೊಳ್ತಾ ಇದ್ರು, ಆ ಅವೇರ್ನೆಸ್ಸು ಜನಕ್ಕೆ ಬೇಕು. ಸೊ ಆ ಕಾರಣಕ್ಕೆ ಮಾಧ್ಯಮಗಳು ಅದರ ಬಗ್ಗೆ ಅವೇರ್ನೆಸ್ ಎಲ್ಲ ಕೊಡ್ತಾ ಇದ್ದಾರೆ, ಅದು ಆಗಬೇಕಾಗಿದೆ. ಈಗ ಮನುಷ್ಯನಿಗೆ ಹಕ್ಕಿ ಜ್ವರ ಬಂದರೆ ಅವನ ಆರೋಗ್ಯದಲ್ಲಿ ಏನು ಬದಲಾವಣೆ ಏನು ಆಗ್ತದೆ? ಇದು ಫ್ಲೂ, ಇದು ವೈರಸ್ ಇಂದ ಬರ್ತಕ್ಕಂಥದ್ದಾಗಿರೋದ್ರಿಂದ ಮೊದಲನೇದಾಗಿ ಜ್ವರ ಕಾಣಿಸುತ್ತೆ, ತುಂಬ ತೀವ್ರವಾಗಿರ್ತಕ್ಕಂಥ ಜ್ವರ ಇರುತ್ತೆ. ಮತ್ತು ಕೆಲವರಿಗೆ ಹೊಟ್ಟೆನೋವು ಬರ್ಬೋದು, ಎದೆನೋವು ಬರ್ಬೋದು, ಮತ್ತು ತಲೆನೋವು ಇರುತ್ತೆ, ಮತ್ತು ರೆಸ್ಪಿರೇಟ್ರಿ ಸಿಂಪ್ಟಮ್ಸ್ ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಚಿಹ್ನೆಗಳು ಕಾಣುತ್ತೆ, ಅಂದರೆ ಕೆಮ್ಮು ಅಥವಾ ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಈ ಥರದ ಚಿಹ್ನೆಗಳು ಕಾಣಿಸ್ತಾ ಹೋಗ್ತವೆ. ಈಗ ಡಾಕ್ಟ್ರೆ, ಮನೆಯೊಳಗೂ ಕೂಡ ನಾವು ಪಕ್ಷಿಗಳನ್ನು ಸಾಕಿರ್ತೀವಿ, ಕೋಳಿ ಕೆಲವರು ಸಾಕ್ತಾರೆ, ಕೆಲವರು ಗಿಳಿ ಸಾಕಿರ್ತಾರೆ, ಕೆಲವರು ಪಾರಿವಾಳ ಸಾಕ್ತಾರೆ, ಅಲ್ಲೂ ಈ ಆತಂಕ ಇರ್ತದ? ಖಂಡಿತವಾಗಿ ನಾನು ಹೇಳಿದ್ರೆ ಹಕ್ಕಿ ಅಂತಂದ್ರೆ ಎಲ್ಲ ರೀತಿಯ ಹಕ್ಕಿಗಳು ಇದು ಬರೋ ಸಾಧ್ಯತೆಗಳಿರುತ್ತೆ. ಬಟ್ ಮನೆಗಳಲ್ಲಿ ಈ ಮುದ್ದಿನಿಂದ ಸಾಕುವಂಥ ಇವನ್ನ ಯಾವುದೋ ಒಂದು ಕೇಜಲ್ಲಿ ಇಟ್ಟಿರ್ತಾರೆ, ಮತ್ತು ಅವ್ರಿಗೆ ಈ ಹೊರಗಿನ ಪಕ್ಷಿಗಳ ಜೊತೆಗೆ ಕಾಂಟ್ಯಾಕ್ಟ್ಸ್ ಕಡಿಮೆ ಇರುತ್ತೆ. ಈ ಪ್ರೀತಿಯಿಂದ ಸಾಕಿ ಮನೇಲಿ ಏನು ಲವ್ ಬರ್ಡ್ಸು, ಈ ಪ್ಯಾರಾಕೀಟ್ಸು ಎಲ್ಲ ಸಾಕ್ತಾರೆ. ನಾನು ಈಗ ಜಾಸ್ತಿ ಒತ್ತಡ ಇರತಕ್ಕಂಥದ್ದು, ಜಾಸ್ತಿ ರೋಗ ಬರ್ತಕ್ಕಂಥ ಸಾಧ್ಯತೆ ಇರೋದು ಕೋಳಿ ಫಾರ್ಮ್ಸ್ಗೆ. ಸೊ ಮನೆಯಲ್ಲಿ ಹಕ್ಕಿಗಳನ್ನ ಸಾಕಿದವರು ಹೆಚ್ಚು ಕೋಳಿ ಫಾರ್ಮ್ಸ್ ಕಾಂಟ್ಯಾಕ್ಟ್ ಇರಲಿ ಇರೋದಿಲ್ಲ, ಹಾಗಾಗಿ ಅಷ್ಟು ಆತಂಕ ಪಡೋಂಥದ್ದು ಏನಿಲ್ಲ. ಒಂದು ಇಲ್ಲಿ ನಾವು ಗಮನಿಸಬೇಕಾಗಿರೋದು ಅಂತಂದ್ರೆ, ಈಗ ನಮ್ಮಲ್ಲಿ ಕೆಲವು ವಲಸೆ ಹಕ್ಕಿಗಳು ಬೇರೆ ದೇಶದಿಂದ ಕೂಡ ಬರ್ತಾ ಇದೆ. ಇಲ್ಲಿ ತುಂಗಭದ್ರಾ ಡ್ಯಾಮ್ ಇರೋದು, ಈಗ ಮನೆಯೊಳಗೆ ಕೋಳಿ ಸಾಕಿರ್ತಾರಲ್ಲ, ಹೌದು, ಅವರು ಈ ಕಾಳಜಿಯನ್ನ ತಗೊಳ್ಳಿ. ಖಂಡಿತವಾಗಿ ಖಂಡಿತವಾಗಿ ಈ ಕಾಳಜಿಯನ್ನ ಪ್ರತಿಯೊಬ್ಬರು ಯಾರ್ಯಾರು ಹಕ್ಕಿಗಳ ಜೊತೆಗೆ ಒಡನಾಟ ಇಟ್ಕೊಂಡು, ನೀವು ಹೇಳಿದ್ರೆ ಲವ್ ಬರ್ಡ್ಸ್ ಇರ್ಬೋದು ಯಾವುದೇ ಇರ್ಬೋದು, ತಕ್ಷಣಕ್ಕೆ ಸಾಯಕ್ಕೆ ಶುರುವಾಯಿತು ಅಂತಂದರೆ, ನಾನು ಹೇಳಿದೆ ಈ ರೋಗದ ವೈರಸ್ಸು ಅವುಗಳ ದೇಹಕ್ಕೆ ಸೇರಿಕೊಂಡ ಮೇಲೆ 3-4 ದಿನಗಳಲ್ಲಿ ಈ ರೋಗ ಲಕ್ಷಣಗಳು ಕಾಣುತ್ತೆ, ತಕ್ಷಣ ಅವು ಸಾಯಕ್ಕೆ ಶುರುವಾಗ್ತವೆ. ಎಲ್ಲಿಯಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವುಗಳು ಕಂಡು ಬರ್ತಾ ಇದ್ದರೆ ತಕ್ಷಣ ಅವರು ಅಲರ್ಟ್ ಆಗಬೇಕು, ಅದನ್ನು ವೈದ್ಯರಿಗೆ ತಿಳಿಸ್ಬೇಕು, ಸ್ಯಾಂಪಲ್ಸ್ ಕಳಿಸ್ಬೇಕು, ಅದೆಲ್ಲವನ್ನು ಮಾಡಲೇಬೇಕು. ಮನೆಯಲ್ಲಿ ಸಾಕಿದ್ರು ಆಯಿತು, ಈಗ ಡಕ್ಸ್ ನಾನು ಹೇಳಿದೆ ಗಂಗಾವತಿನಲ್ಲೆಲ್ಲ ಸಾಕಿದ್ದಾರೆ ಅಂತ, ಅವುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ಇದ್ದಕ್ಕಿದ್ದಂತೆ ಸಂಭವಿಸ್ತಾ ಇದೆ ಅಂತಂದರೆ ಅವರು ತಕ್ಷಣ ಅದನ್ನು ಗಮನಕ್ಕೆ ತರಬೇಕು. ನಾನು ಆಗಲೇ ಹೇಳ್ತಿದ್ದೆ, ಈಗ ತುಂಗಭದ್ರಾ ನದಿ ಇರೋದ್ರಿಂದ ಬೇರೆ ಬೇರೆ ದೇಶದ ಹಕ್ಕಿಗಳು ಈಗ ಜಾಸ್ತಿ ಬರ್ತಾ ಇದೆ, ವಲಸೆ ಹಕ್ಕಿಗಳು ಇದನ್ನು ತಗೊಂಡು ಬರ್ತಾವೆ ರೋಗ ಅಂತ ಹೇಳಿದ್ರಿ. ಹೌದು. ಸೊ ಈಗ ಅಲ್ಲಿ ಈಗ ಅದನ್ನು ಯಾರೂ ಸಾಕಿಲ್ಲ, ಇಲ್ಲಿಂದ ಬರ್ತವೆ. ಅದು ಯಾವುದೋ ಒಂದು ಕೆಲವು ಸ್ಥಳಗಳಲ್ಲಿ ಈಗ ಅಂಕ ಸಮುದ್ರ ಅಂತಲ್ಲಿ ಅಥವಾ ಬ್ಯಾಕ್ ವಾಟರಲ್ಲಿ ಕೆಲವು ಕಡೆಗೆ ಇದೆ. ಸೊ ಅಲ್ಲಿ ಯಾರಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಲಸೆ ಹಕ್ಕಿಗಳಲ್ಲಿ ಸಾವು ಗಮನಿಸಿದರೆ ಅಥವಾ ತುಂಬ ಸುಸ್ತಾಗಿರ್ತಕ್ಕಂಥ ಇವನ್ನ ಗಮನಿಸಿದರೆ ಅದನ್ನು ಕೂಡ ಈ ಒಂದು ವೆಟರ್ನರಿ ಹಾಸ್ಪಿಟಲ್ ಗಮನಕ್ಕೆ ತರಬೇಕು, ಇಮ್ಮಿಡಿಯೇಟಾಗಿ ಅದನ್ನ ಆ್ಯಕ್ಷನ್ನ ತಗೋಬೇಕು. ನಾವು ಹೆಚ್ಚಿನ ಜಾಗೃತೆಯಿಂದ ಇರಬೇಕಾಗಲಿ, ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಅದನ್ನು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು. ಭಯ ಪಡುವಂಥದ್ದು ಖಂಡಿತವಾಗಿಯೂ ಇಲ್ಲ, ಸಾಕಷ್ಟು ನಿಗಾ ಇದೆ. ನಾನು ಆಗಲೇ ಹೇಳಿದೆ, ಪ್ರತಿ ತಿಂಗಳು ಕೂಡ ಇದ್ರ ಬಗ್ಗೆ ನಾವು ಜಾಗೃತೆ ವಹಿಸಿ ಅದನ್ನು ಮಾನಿಟರ್ ಮಾಡ್ತಾ ಇದ್ದೀವಿ. ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದೆ. ಎಲ್ಲ ರೈತರಿಗೂ ಎಜುಕೇಟ್ ಮಾಡಿದ್ದೀವಿ, ಅವ್ರಿಗೂ ಏನೇನು ಮುಂಜಾಗ್ರತೆ ಕ್ರಮ ತಗೋಬೇಕು ಅದನ್ನು ತಿಳಿಸಿ ಹೇಳಿದ್ದೀವಿ. ಅವರು ಮತ್ತೆ ಪ್ರಾಕ್ಟಿಕಲಾಗಿ ಅದನ್ನು ಮಾಡ್ತಾ ಇದ್ದಾರೆ. ಸೊ ಜಾಗೃತರಾಗಿರ್ರಿ, ಭಯ ಪಡೋದು ಬೇಕಾಗಿಲ್ಲ ಅಷ್ಟೇ. ಈಗ ಈ ಹಕ್ಕಿ ಜ್ವರದ ಬಗ್ಗೆ ಹೇಳ್ತಾ ಇದ್ರಿ, ಇಂಥದ್ದೇನಾದರೂ ಸಂದೇಹಗಳು ಬಂದರೆ ಏನು ಮಾಡಬೇಕು? ನಮ್ಮ ಕೇಳುಗರು ಯಾರಿಗೆ ಸಂಪರ್ಕಿಸಬೇಕು, ಎಲ್ಲಿಗೆ ಹೋಗಬೇಕು? ಒಂದು, ನಾನು ಆಗಲೇ ಹೇಳಿದೆ ಹಕ್ಕಿ ಜ್ವರಕ್ಕೆ ಅಂತ ಏನು ನಾನು ಚಿಹ್ನೆಗಳನ್ನ ಹೇಳಿದೆ, ಅದು ಬೇರೆ ರೋಗಗಳಲ್ಲೂ ಇರುತ್ತೆ. ಹೆಚ್ಚಿನ ಸಾವುಗಳು ಕಂಡು ಬಂದರೆ ಯಾವುದೇ ಪ್ರಭೇದದ ಹಕ್ಕಿಗಳಲ್ಲಿ ಅಥವಾ ಹಂದಿಗಳಲ್ಲಿ, ಈಗ ನಮ್ಮಲ್ಲಿ ಬೀರಾಡಿ ಹಂದಿಗಳು ತುಂಬ ಇರುತ್ತೆ, ಅಂಥವೇನಾದರೂ ಹೆಚ್ಚಿನ ಸಂಖ್ಯೆಗಳು ಸಾಯ್ತಾ ಇದ್ದಾವೆ ಅಂದರೆ ತಕ್ಷಣ ನಿಮ್ಮ ಊರಿನಲ್ಲಿರ್ತಕ್ಕಂಥ ಪಶುವೈದ್ಯಾಧಿಕಾರಿಗಳ ಗಮನಕ್ಕೆ ಇದನ್ನು ತೊಗೊಂಬನ್ರಿ. ಅದನ್ನು ಸ್ಯಾಂಪಲ್ಸನ್ನು ನಾವು ಕಲೆಕ್ಟ್ ಮಾಡಿಬಿಟ್ಟು ಲ್ಯಾಬಿಗೆ ಕಳಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಅಷ್ಟು ಸಹಕಾರವನ್ನು ನಾನು ಸಾರ್ವಜನಿಕರಿಂದ ಬಯಸ್ತೀನಿ. ಅಷ್ಟು ಮಾಡಿದ್ರೆ ಸಾಕಾಗುತ್ತೆ, ಉಳಿದಿದ್ದನ್ನು ನಾವು ಇಲಾಖೆ ವತಿಯಿಂದ ಏನು ಮಾಡಬೇಕು ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಡಾಕ್ಟರ್ ಅಶ್ವಥ್ ಕುಮಾರ್ ಅವರೇ, ಇಷ್ಟೊತ್ತಿನ ವಿವರವಾಗಿ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಟ್ರಿ. ನಿಮ್ಮಿಂದ ಇನ್ನಷ್ಟು ತಿಳ್ಕೊಳ್ಬೇಕು, ಏನೋ ಒಂದು ಸಂದೇಹ ತಲೆಯಲ್ಲಿದ್ದರೆ ಅದನ್ನು ಪರಿಹರಿಸ್ಕೊಳ್ಬೇಕು, ನಿಮ್ಮ ಜೊತೆ ಮಾತಾಡಿ ಅಂತ ಯಾರಾದರೂ ಅಪೇಕ್ಷೆ ಪಟ್ಟರೆ ನೀವು ಎಲ್ಲಿ ಲಭ್ಯ ಇರ್ತೀರಿ? ದೂರವಾಣಿ ಸಂಖ್ಯೆ ಏನಾದರೂ ಕೊಡ್ಬೋದಾ? ಖಂಡಿತವಾಗಿ. ನಾನು ಇಲ್ಲೇ ಸಂಡೂರು ತಾಲೂಕು ಕುರೆಕೊಪ್ಪ ಅನ್ನೋ ಗ್ರಾಮದಲ್ಲಿರ್ತಕ್ಕಂಥ ಜಾನುವಾರು ಸಂವರ್ಧನಾ ಕೇಂದ್ರದಲ್ಲಿರ್ತೀನಿ. ನನ್ನ ಮೊಬೈಲ್ಗೆ ಕೂಡ ನೀವು ಸಂಪರ್ಕ ಮಾಡ್ಬೋದು, 9916369639. 9916369369 ಇದು ನನ್ನ ಮೊಬೈಲ್ ನಂಬರು. ಈ ಸಂಖ್ಯೆಗೆ ನೀವು ನಿಮ್ಮ ಯಾವುದೇ ಪಶುಸಂಗೋಪನಾ ಚಟುವಟಿಕೆಗೆ ಸಂಬಂಧಿಸಿದಂತೆ, ಈ ಕೋಳಿ ಸಾಕಾಣಿಕೆ ಇರ್ಬೋದು, ಡೈರಿ ಫಾರ್ಮ್ ಬಗ್ಗೆ, ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ಯಾವುದಾದ್ರು ಸಮಸ್ಯೆಗಳಿದ್ದರೆ ನನ್ನ ಮೊಬೈಲ್ ನಂಬರ್ 9916369369 ಈ ಸಂಖ್ಯೆಗೆ ಫೋನ್ ಮಾಡಿ ಸಲಹೆ ಸೂಚನೆಗಳನ್ನು ಪಡಿಬೋದು ಅಂಥೇಳಿ ತಿಳಿಯಬಯಸ್ತೀನಿ. ಅಶ್ವಥ್ ಕುಮಾರ್ ಅವರೇ, ಇದುವರೆಗೆ ನಮ್ಮ ಕೇಳುವರಿಗೆ ಹಕ್ಕಿ ಜ್ವರ ಅಂದರೆ ಏನು, ಹಕ್ಕಿ ಜ್ವರ ಯಾಕೆ ಬರ್ತದೆ, ಅಲ್ಲಿ ಏನು ಮುಂಜಾಗ್ರತೆ ಕ್ರಮಗಳು ಬೇಕು, ಸುಮ್ಮನೆ ಭಯ ಬೀಳಬೇಡ್ರಿ, ಆ ಲಕ್ಷಣಗಳನ್ನು ತಿಳಿದುಕೊಳ್ಳ್ರಿ, ಆಮೇಲೆ ಪಶು ವೈದ್ಯ ಇಲಾಖೆ ಯಾವ ರೀತಿಯ ಸಹಕಾರ ನೀಡ್ತಾ ಇದೆ, ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ಹೇಳಿದ್ರಿ. ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಹಕ್ಕಿ ಜ್ವರ ಕುರಿತು ಡಾಕ್ಟರ್ ಜೆ ಎಸ್ ಅಶ್ವಥ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಈ ಸಂದರ್ಶನದ ಸಂದರ್ಶಕರು ಅನುರಾಧ ಕಟ್ಟಿಯವರು. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 ಸಸಿ ಐತೆ. ನರೇಗಾ ಇಲ್ಲದೆ ಇದ್ದರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ಗೀತೆಗಳನ್ನು ಕೇಳೋಣ. ಸಜ್ಜಿಯ ಆಗ್ಬೇಕು ಸರಿಯಾದ ಹೆಜ್ಜೆಯ ಬರಬೇಕು ಬಾಳ